ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಸಂಜೆಯ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20. ಆತ್ಮೀಯ ಕೇಳುಗರಿಗೆಲ್ಲ ಅರುಣ ಪ್ರಕಾಶ್ನ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಆಕಾಶವಾಣಿನ. ವಿಷಯ ರೈತ ಸಿರಿ. ಭಾಗವಹಿಸುತ್ತಾರೆ ಅಪರ ಕೃಷಿ ನಿರ್ದೇಶಕರಾದ ಡಾ ವೆಂಕಟರಾಮರೆಡ್ಡಿ ಜೆ ಪಾಟೀಲ್. ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಕೇಳುಗರೆ, ನಮ್ಮ ರಾಜ್ಯದಲ್ಲಿ ಹಲವಾರು ರೈತರು ಆರು ಧಾನ್ಯಗಳನ್ನು ಅಂದರೆ ಸಿರಿಧಾನ್ಯಗಳನ್ನು ಬೆಳೆಯೋದನ್ನು ನೋಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಸಿರಿಧಾನ್ಯವನ್ನು ಬೆಳೆಯುವಂಥವರಿಗಾಗಿಯೇ ಕೃಷಿ ಇಲಾಖೆ ವಿಶೇಷ ಪ್ರೋತ್ಸಾಹಕ ಯೋಜನೆಯೊಂದನ್ನು ಕೂಡ ಸಿದ್ಧಪಡಿಸಿದೆ. ಅದುವೇ ರೈತ ಸಿರಿ. ಈ ರೈತ ಸಿರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಇಂದು ನಾವು ನೇರ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಇದರಲ್ಲಿ ನಮ್ಮೊಟ್ಟಿಗೆ ಹಾಗೂ ನಿಮ್ಮೊಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ ಕೃಷಿ ಇಲಾಖೆಯ ಅಪರ ಕೃಷಿ ನಿರ್ದೇಶಕರಾದಂತಹ ವೆಂಕಟರಾಮರೆಡ್ಡಿ ಪಾಟೀಲ್ ಅವರು. ವೆಂಕಟರಾಮರೆಡ್ಡಿ ಅವರೇ ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ ಸರ್. ಹಾಗೆಯೇ ತಾಂತ್ರಿಕ ಸಲಹೆಗಾರರು ಮತ್ತು ನಿವೃತ್ತ ಸಹಾಯಕ ನಿರ್ದೇಶಕರು ಅಂತ HSB ರಾಜು ಅವರು ಕೂಡ ನಮ್ಮೊಂದಿಗಿದ್ದಾರೆ. ರಾಜು ಅವರೇ ನಮಸ್ಕಾರ. ನಮಸ್ಕಾರ. ಕೇಳುವರಿಗೆಲ್ಲರಿಗೂ ನಮಸ್ಕಾರ. ಕೇಳುವರೆ, ಈ ರೈತ ಸಿರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆಯೇ ನೀವೂ ಕೂಡ ನಮ್ಮೊಟ್ಟಿಗೆ ನೇರವಾಗಿ ಸಂವಹನವನ್ನು ಮಾಡಬಹುದು. ಅದಕ್ಕೆ ದೂರವಾಣಿ ಸಂಖ್ಯೆ ಈಗಾಗಲೇ ನಿಮ್ಗೆ ಗೊತ್ತಿದೆ, 2237-0477 2237-0488 ಹಾಗೂ 2237-0799. ಇದು ನಮ್ಮ ದೂರವಾಣಿ ಸಂಖ್ಯೆ. ನೀವು ನಮ್ಮೊಟ್ಟಿಗೆ ನೇರವಾಗಿ ಸಂವಾದವನ್ನು ಕೂಡ ನಡೆಸೋದಕ್ಕೆ ಅವಕಾಶ ಇದೆ. ಈಗ ಮೊದಲನೇದಾಗಿ ವೆಂಕಟರಾಮರೆಡ್ಡಿ ಅವರೇ, ನಮ್ಮ ಕೇಳುಗರಿಗೆ ಇದು ಏನಿದು ರೈತ ಸಿರಿ? ರೈತಶ್ರೀ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಆಗಿದೆ. ಇದು 2018-19 ಈ ಯೋಜನೆ ಚಾಲ್ತಿಯಲ್ಲಿದೆ. ಇದರಲ್ಲಿ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಿರಿಧಾನ್ಯಗಳು 6 ಸಿರಿಧಾನ್ಯಗಳನ್ನು ಪ್ರದೇಶ ವಿಸ್ತರಣೆ ಅದು ಹಾಗೂ ಉತ್ಪಾದಕತೆ ಹೆಚ್ಚಿಸುವಂಥ ಯೋಜನೆ. ಮತ್ತು ಈ ಸಿರಿಧಾನ್ಯಗಳ ಪೌಷ್ಟಿಕ ಆಹಾರ ಮತ್ತು ರೈತರ ಭದ್ರತೆ, ಸುಸ್ಥಿರ ಕೃಷಿ ಹಾಗೂ ಇದು ಪರಿಸರ ಸಂರಕ್ಷಣೆಗೆ ಪೂರಕವಾದ ಹಿನ್ನೆಲೆಯಲ್ಲಿ ಸಿರಿಧಾನ್ಯ ಬೆಳೆಯುವಂಥ ರೈತರಿಗೆ ಪ್ರೋತ್ಸಾಹ ನೀಡುವಂಥ ಇದು ಯೋಜನೆ. ಮತ್ತು ಇದು ಅತಿ ಕಡಿಮೆ ಮಳೆ ಮತ್ತು ಕಡಿಮೆ ಫಲವತ್ತ ಜಮೀನಲ್ಲೂ ಕೂಡ ಸದ್ಬಳಕೆ ಮಾಡುವಂಥ ಒಂದು ಅವಕಾಶ ಈ ಯೋಜನೆಯಲ್ಲಿ. ಅಂದರೆ ನಮ್ಮ ರೈತರಿಗೆ ಹೇಳ್ಬೋಣ, ನಮ್ಮ ಏರಿಯಾದಲ್ಲಿ ಮಳೆ ಬೀಳ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ, ಬರ ಬಂದ್ಬಿಡುತ್ತೆ ಅಂತ ಹೇಳುವಂತಹ ಪ್ರದೇಶಗಳಲ್ಲಿಯೂ ಕೂಡ ಈ ಸಿರಿಧಾನ್ಯವನ್ನು ಬೆಳೆಯಬಹುದು. ಸೂಕ್ತವಾದಂಥ ಇದು ಕಡಿಮೆ ಮಳೆ ಇದ್ದಂಥ ಕಡಿಮೆ ಫಲವತ್ತಾದಂಥ ಜಮೀನು ಕೂಡ ಇದನ್ನ ಬಳಸ್ಕೊಳ್ಳೋಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಇದೆ. ಮತ್ತು ಸಿರಿಧಾನ್ಯಗಳ ಸಂಸ್ಕರಣೆ ಮತ್ತು ವಾಣಿಜ್ಯೀಕರಣೆ ಪ್ರೋತ್ಸಾಹ ಪೌಷ್ಟಿಕ ಭರಿತ ಸಿರಿಧಾನ್ಯಗಳನ್ನು ನಿರಂತರವಾಗಿ ಗ್ರಾಹಕರು ಕೂಡ ಒದಗಿಸುವಂತಹ ಯೋಜನೆ ಆಗಿದೆ. ಈಗ ಸಿರಿಧಾನ್ಯ ಸಿರಿಧಾನ್ಯ ಅಂತ ಅಂದ್ಬಿಟ್ರಿ ರಾಜು ಅವರೇ, ಸಿರಿಧಾನ್ಯ ಅಂತಂದ್ರೆ ನೀವು ಯಾವ ಯಾವ ಧಾನ್ಯಗಳನ್ನ ಸಿರಿಧಾನ್ಯ ಅಂತ ಕರಿತೀರಿ? ನಮ್ಮಲ್ಲಿ 6 ಧಾನ್ಯಗಳನ್ನ, ನವಣೆ, ಹಾರ್ಕ, ಕೊರಲೆ, ಊದಲು, ಸಾಮೆ ಮತ್ತು ಬರಗು, ಇವುಗಳನ್ನು ಸಿರಿಧಾನ್ಯಗಳು ಅಂತ ವರ್ಗೀಕರಿಸಿ ಸೊ ಇವುಗಳನ್ನು ಬೆಳೆತಕ್ಕಂಥ ರೈತರಿಗೆ ಪ್ರೋತ್ಸಾಹಧನವನ್ನು ನೀಡತಕ್ಕಂಥ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದೆ. ನಮ್ಮ ಕೇಳಿದ್ರಿಗೆ ಇನ್ನೊಂದ್ಸರಿ ಸ್ಪಷ್ಟಪಡಿಸ್ಬೋಣ, ಊದಲು, ನವಣೆ, ಹಾರಕ, ಕೊರಲೆ, ಸಾಮೆ ಮತ್ತು ಬರಗು, ಹೌದು, ಈ 6 ಧಾನ್ಯಗಳನ್ನು ತಾವು ಸಿರಿಧಾನ್ಯ ಅಂತ ಕರಿತೀರಿ. ಈ ಸಿರಿಧಾನ್ಯವನ್ನು ಬೆಳೀತಾ ಇರತಕ್ಕಂತಹ ರೈತರಿಗೆ ಪ್ರೋತ್ಸಾಹವನ್ನು ಕೊಡ್ತೀರಿ ಅಂತಂದ್ರೆ ವೆಂಕಟರಾಮರೆಡ್ಡಿ ಅವರೇ, ಪ್ರೋತ್ಸಾಹ ಅಂತಂದ್ರೆ ಏನು ಪ್ರೋತ್ಸಾಹ? 1 ಹೆಕ್ಟರ್ ಪ್ರದೇಶದಲ್ಲಿ ಅವರು ಬೆಳೆದರೆ ಅವರಿಗೆ 10,000 ರೂಪಾಯಿ ಪ್ರೋತ್ಸಾಹನ ಧನವನ್ನು ನಾವು ನೀಡ್ತಾ ಇದ್ದೀವಿ. 1 ಹೆಕ್ಟೇರ್ಗೆ 10,000 ರೂಪಾಯಿ ಅಂತ ಅಂದ್ಬಿಟ್ರೆ, ಹಾಗಾದ್ರೆ ಎಷ್ಟು ಹೆಕ್ಟೇರ್ ವರೆಗೆ ಬೆಳೆದ್ರು ಕೂಡ ಕೊಟ್ಬಿಡ್ತೀರಾ? ಇಲ್ಲ, ಗರಿಷ್ಠ 2 ಹೆಕ್ಟರ್ ಮಾತ್ರ ನಾವು ಸೀಮಿತವಾಗಿಗೊಳಿಸಿ 20,000 ಗರಿಷ್ಠ ಅನುದಾನವನ್ನು ರೈತರಿಗೆ ಪ್ರೋತ್ಸಾಹದಲ್ಲಿ ರೂಪದಲ್ಲಿ. ನೀವು ಪ್ರೋತ್ಸಾಹವನ್ನು ಕೂಡ ಒಂದೇ ಸಾರಿ ಕೊಟ್ಬಿಡ್ತೀರಾ ಇಲ್ಲ ಕಂತು ಕಂತಿನಲ್ಲಿ ಏನಾದರೂ ಕೊಡ್ತೀರಾ? 2 ಕಂತಿನಲ್ಲಿ ಅನುದಾನ ಬಿಡುಗಡೆ ಮಾಡ್ತೀವಿ. 2 ಕಂತಿನಲ್ಲಿ 2 ಕಂತಿನಲ್ಲಿ ಅವರಿಗೆ ಅನುದಾನವನ್ನು ಕೊಡುವಂತಹ ಪ್ರಯತ್ನ ನಡೆಯುತ್ತೆ. ಈ ಒಂದು ಅನುದಾನವನ್ನು ಅಥವಾ ಪ್ರೋತ್ಸಾಹಧನವನ್ನು ಪಡ್ಕೋಬೇಕು ಅಂತ ರೈತ ಇದ್ರೆ ಅವನು ಏನು ಮಾಡಬೇಕು? ಇದಕ್ಕೆ ಏನಾದರೂ ಒಂದು ಮಾನದಂಡ ಇಟ್ಟಿದ್ದೀರಾ? ಇದಕ್ಕೆ ತುಂಬ ಸರಳ ಮತ್ತು ತುಂಬ ಪಾರದರ್ಶಕವಾಗಿ ಇದನ್ನ ನಾವು ಇದು ಯೋಜನೆಯನ್ನು ರೂಪಿಸಿದ್ದೀವಿ. ರೈತರು ಈಗ ಬೆಳೆ ಸಮೀಕ್ಷೆಯಲ್ಲಿ ಮುಂಗಾರಾಗಲಿ, ಹಿಂಗಾರಾಗಲಿ, ಬೇಸಿಗೆ ಆಗಲಿ, ರೈತರು ಸಮೀಕ್ಷೆ ಮಾಡೋಕ್ಕೆ ಬೆಳೆ ಸಮೀಕ್ಷೆ ಆ್ಯಪನ್ನು ನಾವು ಸರ್ಕಾರದಿಂದ ಬಿಡುಗಡೆ ಮಾಡಿದ್ವಿ. ಇದರಲ್ಲಿ ಮೊದಲು ರೈತರಿಂದನೇ ಬೆಳೆ ಸಮೀಕ್ಷೆ ಮಾಡೋಕ್ಕೆ ಅವಕಾಶ ಇದೆ. ತದನಂತರ ರೈತರಿಗೆ ಯಾರಿಗೆ ಬೆಳೆ ಸಮೀಕ್ಷೆ ತಮ್ಮ ಆ್ಯಪಲ್ಲಿ ಸ್ಮಾರ್ಟ್ಫೋನ್ ಯೂಸ್ ಮಾಡಿ ಮಾಡ್ಕೊಳ್ಳೋಕ್ಕಾಗಲ್ವೋ ಅಂಥವ್ರಿಗೆ ಸ್ಥಳೀಯವಾಗಿ ಪ್ರೈವೇಟ್ ರೆಸಿಡೆಂಟ್ ಅಂತ ಸರ್ಕಾರ ಗುರುತಿಸಿದೆ. ಅವ್ರ ಮುಖಾಂತರ ಕೂಡ ಇದು ಬೆಳೆ ಸಮೀಕ್ಷೆಯಲ್ಲಿ ಇದನ್ನು ಬೆಳೆ ಸಮೀಕ್ಷೆ ಆ್ಯಪ್ ಮುಖಾಂತರನೇ ಬೆಳೆಯನ್ನು ನೋಂದಣಿ ಮಾಡಿಕೊಂಡಲ್ಲಿ ಅವರಿಗೆ ನೇರವಾಗಿ ಈ ಒಂದು ಮಾಹಿತಿಯನ್ನು ನಮ್ಮ ಸರ್ಕಾರಕ್ಕೆ ಬರುತ್ತೆ. ಸರ್ಕಾರ ಮಟ್ಟದಲ್ಲಿ ನೇರವಾಗಿ ಅದನ್ನು ನಾವು ಕ್ಯಾಪ್ಚರ್ ಮಾಡಿಕೊಂಡು ಅವರಿಗೆ ಅನುದಾನವಾಗಿ ಬಿಡುಗಡೆ. ಬೆಳೆ ಸಮೀಕ್ಷೆ ಆ್ಯಪಲ್ಲಿ ತಮ್ಮ ಜಮೀನಿನಲ್ಲಿ ನಿಂತುಬಿಟ್ಟು ತಾನು ಈ ಬೆಳೆಯನ್ನು ಬೆಳೆದಿದ್ದೀನಿ ಅಂತ ತೋರಿಸಿದ್ರೆ ಸಾಕು, ನಿಮಗಾಗಿದ್ರೆ ಸಾಕು. ಆ ತೋರಿಸಿದಂಥ ರೈತರಿಗೆಲ್ಲರಿಗೂ ಕೂಡ ಪ್ರೋತ್ಸಾಹವನ್ನು ಕೊಡ್ಬೇಕಾಗಿದ್ರೆ. ಹೌದು, ನಮ್ಮ ಸಚಿವರು ಇದನ್ನು ಹಲವಾರು ವೇದಿಕೆಗಳಲ್ಲಿ ಹೇಳಿದ್ದಾರೆ. ರೈತರು ತಮ್ಮ ಬೆಳೆದಂಥ ಬೆಳೆಯನ್ನು ತಾವೇ ತಮ್ಮ ಆ್ಯಪಲ್ಲಿ ನಮೂದಿಸಿದರೆ ಅದು ಅವರಿಗೆ ಸ್ವಾಭಿಮಾನಕ್ಕೆ ಅವರಿಗೆ ಹೆಚ್ಚಿಸ್ತದೆ, ಹಾಗೂ ಯಾವುದೇ ಥರ ತಕರಾರು ಬರೋದಿಲ್ಲ, ಯಾವುದೇ ಥರ ಬೆಳೆ ಬೆಳೆದಿಲ್ಲ ಅಂತ ಅನ್ನೋದು ತಕರಾರು ಬರೋದಿಲ್ಲ. ಇದು ಬಹಳಷ್ಟು ಈ ಬೆಳೆ ಸಮೀಕ್ಷೆಯಲ್ಲಿ ತಾವು ತೊಡಕೊಂಡ್ರೆ ಬಹಳಷ್ಟು ಸರಳೀಕರಣಾಗುತ್ತೆ, ಬಹಳಷ್ಟು ಮಾಹಿತಿ ಕರೆಕ್ಟಾಗಿ ಪಾರದರ್ಶಕವಾಗಿ ಸರ್ಕಾರ ಮಟ್ಟದಲ್ಲಿ ತಲುಪುತ್ತೆ. ತಮ್ಮ ಜಮೀನಿನಲ್ಲಿ ಇಂಥ ಬೆಳೆ ಬೆಳೆದಿದೆ ಅನ್ನೋದಕ್ಕೆ ದಾಖಲೆನೂ ಆಗುತ್ತೆ, ಮತ್ತು ಆ ಬೆಳೆ ಸಮೀಕ್ಷೆಯಲ್ಲಿ ಅದು ಒಳಗೊಂಡು ಪ್ರೋತ್ಸಾಹ ಧನವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೀರಿ. ರೈತ ಸರಿ ಯೋಜನೆಯಲ್ಲಿ ನಮ್ಮ ಮೊದಲನೇ ಫೋನ್ ಕರೆಯನ್ನು ನೋಡೋಣ. ಹಲೋ, ಹಲೋ, ಹಾ ನಮಸ್ತೆ ಹೇಳಿ. ಸರ್ ಭಟ್ ಸರ್ ನಮಸ್ಕಾರ. ನಮಸ್ತೆ ಹೇಳಿ ಹೇಳಿ ಹೇಳಿ. ನಗರ್ಲೆಯಿಂದ ಶಿವಣ್ಣ ಸರ್. ಹಾ ಶಿವಣ್ಣ ಹೇಳಿ ಸರ್, ಪ್ರಶ್ನೆ ಕೇಳ್ತೀನಿ ಸರ್. ಹಾ ಹೇಳಿ ಸರ್, ಕಾರ್ಯಕ್ರಮ ಸ್ವಾಗತ. ಹಾ ಸರ್, ಸಿರಿಧಾನ್ಯ ಬೆಳೆಗೋಸ್ ನಮ್ಮ ಕಡೆ ಎಲ್ಲ ಮಳೆಗಾಲದಲ್ಲಿ ಬೆಳಿತೀವಿ ಸರ್. ಬೆಳೆದ್ರು ಈಗ ಪಕ್ಷಿಗಳು ನೌಳೆಲ್ಲ ತಿಂದಾಕ್ಬಿಟ್ಟು ಸರ್, ಅರ್ಧಕ್ಕರ್ಧ ವೇಸ್ಟ್ ಆಗುತ್ತೆ. ಮತ್ತೆ ಇನ್ನೊಂದು ಪ್ರಶ್ನೆ ಸರ್, ಸರ್ ಬೆಳೆದ್ರು ಸಹ ಅದು ಮೌಲ್ಯವರ್ಧನೆ ಮಾಡಕ್ಕೆ ಮತ್ತೆ ಒಕ್ಕಣೆ ಮಾಡಕ್ಕೆ ಮಿಷಿನ್ಗಳಿಲ್ಲ, ಕೈಲಾಗಲ್ಲ ಸರ್, ಹಾಗಾಗಿ ಏನ್ ಮಾಡ ಸರ್? ಒಳ್ಳೆ ಪ್ರಶ್ನೆ, ಒಳ್ಳೆ ಪ್ರಶ್ನೆ. ಈ ಅದಕ್ಕೆ ಈ ಯೋಜನೆಯಲ್ಲಿ ಅದಕ್ಕೂ ಅವಕಾಶ ಇದೆ. ಸಂಸ್ಕರಣೆಗೆ ಆದಂತ ಏನು ಜೋಳರಾಗಿ ಮಾಡ್ಬೋದು, ಈಗ ಸಿರಿಧಾನ್ಯಕ್ಕೆ ಬಹಳ ಬೇಡಿಕೆ ಇದೆ ಮೋದಿ ಸರ್ ಹೇಳ್ದಂಗೆ. ಹೌದು ಹೌದು, ಅದಕ್ಕೋಸ್ಕರ ಯಾವ ತರ ಮೇಲ್ವರ್ಧನೆ ಮಾಡೋದು, ಬೆಳೆ ಹಕ್ಕಿ ಪಕ್ಷಿ ಕಾಟ ಏನ್ ತಪ್ಪಿಸೋದು ಅಂತ ಕೇಳಿದ್ರು. ಹೌದು, ಒಂದು ಹಕ್ಕಿ ಕಾಟ ತಪ್ಪಿಸೋದು ಅಂದ್ರೆ ಅದು ನಾವು ತಾವು ಸ್ಥಳೀಯವಾಗಿ ಅದನ್ನ ಯಾವುದೇ ಬೆಳೆ ಆದ್ರೆ ಈವನ್ ಜೋಳ ಬೇರೆ ಜೋಳಕ್ಕಾದ್ರೂ ಹಕ್ಕಿಗಳು ತಿಳ್ತವೆ. ಅದನ್ನ ನಾವು ಲೋಕಲ್ ಆಗಿ ಅದನ್ನ ನಾವು ಹಕ್ಕಿಯನ್ನು ಆಡಿಸುವಂತ ವ್ಯವಸ್ಥೆ ಮಾಡ್ಕೊಳ್ಬೇಕು. ಅದಕ್ಕೆ ಆದ ವಿಶೇಷವಾದ ಯಾವುದೇ ಇದು ಇರೋದಿಲ್ಲ. ಹಕ್ಕಿ ಪಕ್ಷಿಯನ್ನು ತಡೆಯೋದಕ್ಕೆ ಇಲಾಖೆ ಏನು ಸಹಾಯ ಮಾಡೋದಿಲ್ಲ ಆಗಿದ್ರೆ ಜಾಸ್ತಿ ಬರ್ತಾವೆ ಸರ್, ಕಂಟ್ರೋಲ್ ಮಾಡ್ದಂಗೆ. ಹಾ, ಈ ಉಳಿದೇ ನಾವು ಹೇಳ್ದಂಗೆ ಪಕ್ಷಿಗಳಿಗೆ ನಾವು ಶಬ್ದ ಮಾಡಿ ಲೋಕಲ್ ನಾವೇನು ಶಬ್ದ ಮುಖಾಂತರವನ್ನೇ ಪಕ್ಷಿಗಳನ್ನು ಓಡಿಸ್ಬೇಕಾಗತ್ತೆ. ಅದಕ್ಕೆ ಯಾವುದೇ ಇಲ್ಲ. ಆದರೆ ಸಂಸ್ಕರಣೆಗೆ ತಾವು ಕೇಳಿದ ಪ್ರಶ್ನೆಗೆ, ಸಂಸ್ಕರಣೆಗೆ ಈ ಒಂದು ಯೋಜನೆಯಲ್ಲಿ ನಾವು ರೈತರಿಗೆ ಪ್ರೋತ್ಸಾಹ ನೀಡಲಿಕ್ಕೂ ಉಪಕರಣಗಳಿಗೆ ಶೇಕಡ 50% ರಿಯಾಯಿತಿ ದರದಲ್ಲಿ ಸಂಸ್ಕರಣೆಗೆ ಬೇಕಾದಂಥ ಉಪಕರಣಗಳನ್ನು ಈ ಯೋಜನೆಯಲ್ಲಿ ನಾವು ಒದಗಿಸಿದ್ದೀವಿ. ಅದನ್ನ ತಾವು ಸಿಗ್ತಾವೆ. ತಾವು ತಮ್ಮ ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಾವು ಅರ್ಜಿ ಸಲ್ಲಿಸಿ ತಮಗೆ ಬೇಕಾದಂಥ ಉಪಕರಣಗಳು ಅದನ್ನ ತಾವು ಅಲ್ಲಿ ನಮೂದು ಮಾಡಿಕೊಂಡ್ರೆ ನೇರವಾಗಿ ನಾವು ಅಪ್ಲಿಕೇಶನ್ ಪ್ರೋಸೆಸ್ ಮಾಡಿ ನಮಗೆ ಕೊಡ್ತಾರೆ. ಅದನ್ನ ಅದರ ಆಧಾರದ ಮೇಲೆ ನಾವು ನಿಮಗೆ ಸಬ್ಸಿಡಿ ರಿಲೀಸ್ ಮಾಡ್ತೀವಿ. ನಮ್ಮ ಮುಂದಿನ ಫೋನ್ ಕರೆ. ಹಲೋ ಹಲೋ ಹಲೋ ಹೇಳಿ. ನಮಸ್ತೆ ಹೇಳಿ. ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಿಷಯ ಬದಲಾಗಿ ಮೊದ್ಲ ಇನ್ನೊಂದು ವಿಷಯ ತಿಳಿಸ್ತೀನಿ ಗುರುಗಳ. ಶೆಟ್ರೆ, ಬಹಳ ಬೇರೆ ವಿಷಯಕ್ಕೆ ಹೋಗೋದಕ್ಕಿಂತ ನೇರವಾಗಿ ವಿಷಯಕ್ಕೆ ಬಂದ್ಬಿಟ್ರೆ ಬಹಳ ಅನುಕೂಲ ಅಲ್ವಾ? ಗುರುಗಳ ಕೇಳ್ತೀನಿ ಅಂತ ಮಾಡ್ತೀನಿ. ರೈತ ಸಂಪರ್ಕ ಅಂದ್ರೆ ಒಂದ್ ಕೈ ಅಧಿಕೆ ವಹಿಸಿ ಮಾಡಿ ಅಂತ ಹೇಳ್ತಿದ್ದಾರೆ. ನಾಗರಿಕ ಸೇವಾ ಕೇಂದ್ರದಲ್ಲಿ 120 ರೂಪಾಯಿ ಕೇಳ್ತಾವ್ರೆ, ಏನ್ ಮಾಡೋದು ಗುರುಗಳ? ರೈತ ಸಂಪರ್ಕ ಕೇಂದ್ರದಲ್ಲೇ ಸಮಸ್ಯೆ ಆಗ್ತಿದೆ ಅಂತ ತಾವ್ ಹೇಳೋದು? ಅಲ್ಲೇ ಇನ್ನು ಕೈ ಪಿಡಿಗೆ ಕೊಟ್ಟಿದ್ದಂತ ಒಟ್ಟಿಗೂ ಕೈ ಪಿಡಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಿ. ರೈತ ಸಂಪರ್ಕ ಕೇಂದ್ರಕ್ಕೆ ಕೈ ಪಿಡಿ ಕೊಡ್ತೀನಿ ಅಂತ ಹೇಳಿದ್ರೆ ಕೊಡ್ಲಿಲ್ಲ ಅಂತಾನ? ಹೌದು, ಇಲ್ಲ ನಮ್ಗೆ ಹೋಗಿ ಕೇಳಿದೆ, ಇನ್ನು ಕೊಟ್ಟಿಲ್ಲ ಗುರುಗಳೇ ಅಂದ್ರು. ಯಾವ ರೈತ ಸಂಪರ್ಕ ಕೇಂದ್ರ? ನಮ್ಮ ಸೋಸ್ಲೆ ರೈತರ ಸಂಪರ್ಕ ಕೇಂದ್ರ, ನಮ್ಮ ಸೋಸ್ಲೆ ಟಿ ನರಸೀಪುರ ತಾಲೂಕ. ಹೌದು ಅನ್ನೇ. ಓಕೆ ಓಕೆ, ನಾವು ನಾನು ಇದನ್ನ ನಮ್ಮ ಇದರಲ್ಲಿ ಮಾಹಿತಿ ತಗೊಂಡಿದ್ರಿ, ಕೂಡಲೇ ನಾನು ಅಲ್ಲಿ ತಮಗೆ ಅದನ್ನ ಒದಗಿಸುವಂತ ಪ್ರಯತ್ನ ಡೆಫಿನೆಟ್ಲಿ ಮಾಡ್ತೀನಿ. ಇವತ್ತು ನಿಮಿಷಕ್ಕೆ ಸಿರಿಧಾನ್ಯಕ್ಕೆ ಗುರುಗಳೇ ನಾನು ನಮ್ಗೆ 5,000 ರೂಪಾಯಿ ಚಿಂತೆ ಕೊಟ್ಟಿಲ್ಲ ಗುರುಗಳೇ. 2.5 ಎಕರೆಗೆ 2.5 ಎಕರೆಗೆ 5,000 ಅಷ್ಟೇ ಬಂದಿದೆ ನಿಮ್ಗೆ? ಹೌದು ಗುರುಗಳೇ, ಸಿರಿಧಾನ್ಯ ನಾನು ನವಣ ಹಾಕಿ ನಾನು ಎಲ್ಲಾನು ಆರ್ಜಿಸಿ ಕೊಟ್ಟು ಬಿತ್ತನೆ ಮಾಡಿ ಫೋಟೋ ಹೊಡೆದು ಎಲ್ಲ ಕೊಟ್ಟು ನಾನು ಏನೇನೋ ನಿಮ್ ಸಮಸ್ಯೆ ಸ್ವಲ್ಪ ಬಿಲ್ ಆಗಿಲ್ಲ ಹಂಗೆ ಹಿಂಗ ಅಂದ್ರು. ಆಮೇಲೆ ನಾನು ಜೆ ಡಿ ಅವ್ರಿಗೆ ಫೋನ್ ಮಾಡಿ ಸ್ವಲ್ಪ ಸಮಸ್ಯೆ ಆಯ್ತು ದುರ್ಗಳೇ ನನಗೆ. ರೈತ ಬಂದ್ರೆ ತಾವ್ ಹೇಳಿದ್ರಲ್ಲ ಎರಡೂವರೆ ಎಕರೆಗೆ ಇವಾಗ ಆಲ್ರೆಡಿ ತಾವ್ ಹೇಳಿದ್ರಿ 5,000 ಬಂದಿದೆ. ನಾನು ತಮಗೆ ನಮ್ಮ ಪೂರ್ವಕ ಇದರಲ್ಲಿ ಮಾಹಿತಿ ನೀಡಿದೆ, ಇದು ಎರಡು ಕಂತಿನಲ್ಲಿ ಅನುದಾನ ಬರುತ್ತೆ. ಸೊ ಬಹುಶಃ ಇನ್ನೂ 5,000 ತಮ್ಮ ಎರಡನೇ ಕಂತಿನ ರೂಪದಲ್ಲಿ ತಮಗೆ ಬರುತ್ತೆ. ತಾವು ಬೆಳೆದಿದ್ದೆ ನಿಜವಾದಲ್ಲಿ ತಾವ್ದು ಯಾವುದೇ ಇದು ಅವಶ್ಯಕತೆ ಇದಿಲ್ಲ, ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ತಮಗೆ ಅದು ಎರಡನೇ ಕಂತಿನ ರೂಪದಲ್ಲಿ ತಮಗೆ ಅನುದಾನ. ಈಗ ಒಂದು ಕಂತು ನಿಮಗೆ ಬಂದಿದೆ ಶೆಟ್ರ, ಇನ್ನೊಂದು ಕಂತು ನಿಮಗೆ ಬರುತ್ತೆ. ಅದಕ್ಕೆ ನೀನು ಸ್ವಲ್ಪ ಕಾಯಬೇಕು, ಸ್ವಲ್ಪ ಸಹನ ಇಟ್ಕೋಬೇಕು. ನಮ್ಮ ಮುಂದಿನ ಫೋನ್ ಕರೆಗೆ ಹೋಗ್ತೀವಿ. ಹಲೋ, ಹಲೋ ಸರ್, ನಮಸ್ಕಾರ. ನಮಸ್ತೆ, ಹೇಳಿ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ವಿಶ್ವನಾಥನ್ ಸರ್, ನಾವು ರೈತರು. ಹೇಳಿ ವಿಶ್ವನಾಥ್ ಅವರೇ. ಸರ್, ನಮ್ಮ ಪ್ರಶ್ನೆ ಏನಂದ್ರೆ, ಈಗ ನೀವು ಸಿರಿಧಾನ್ಯಗಳಿಗೆ 6 ರೈತ ಸಿರಿ ಅಂತ ಮಾಡಿದ್ರ ಸರ್, ಈಗ ನೀವು ಹಣ ಮೊದಲಿಗೆ ಬಿತ್ತುವಾಗ ಹಣ ಬಿಡುಗಡೆ ಮಾಡ್ತೀರಾ ಅಥವಾ ಬಿತ್ತಿ ನಾವು ವರ್ಕ್ಶಾಪ್ ನಿಮಗೆ ಕಳಿಸಿದ ಮೇಲೆ ಅರ್ಧ ಬೆಳೆದ ಮೇಲೆ ನೀವು ದುಡ್ಡು ಕೊಡ್ತೀರಾ? ಇಲ್ಲ, ನೀವು ಬೆಳೆದ ಮೇಲೆ, ನೀವು ಬಿತ್ತಿ ಬೆಳೆ ಸಮೀಕ್ಷೆ ನಮ್ಮ ಆಪ್ ನಲ್ಲಿ ತಾವು ಅದನ್ನ ನಮೂದಿಸಿದ್ರೆ ಮಾತ್ರ ತಮಗೆ ಲಭ್ಯವಾಗುತ್ತೆ ಅನುದಾನ. ಇದು ಬಿತ್ತು ಬೀಜ ಬಿತ್ತು ಕೊಡಲ್ಲ ಸರ್? ಇಲ್ಲ ಇಲ್ಲ, ನಾವು ಖಚಿತ ಪಡಿಸ್ಕೊಳ್ಳೋದು ಹೆಂಗೆ? ನಾವು ಬೀಜ ಅದಕ್ಕೆ ನಿಮಗೆ ಬಿತ್ತಿದ ನಂತರ ಬೆಳೆ ಬಂದದ ನಂತರ ಅದ್ರ ಜೊತೆಗೆ ತಾವು ಫೋಟೋ ಹಾಕಿದ್ರೆ ಆ ಫೋಟೋ ಮುಖಾಂತರ ಮತ್ತು ತಮ್ಮ ವಿಸ್ತರಣೆ ಇದರ ಅನುಗುಣವಾಗಿ ನಾವು ಅನುದಾನ ಬಿಡುಗಡೆ ಮಾಡ್ತೀವಿ. ಎರಡು ಕಂತಿನಲ್ಲಿ, ಎರಡು ಕಂತಿನಲ್ಲಿ, ಎರಡು ಕಂತಿನಲ್ಲಿ ಸರ್. ಆಮೇಲೆ 2 ಎಕರೆಗಷ್ಟೇ ಕೊಡೋದು, ಇದು 20,000 ಪ್ರೋತ್ಸಾಹ ಧನ. ಬೆಳಿಬಹುದು, ನಮ್ಮ ಅನುದಾನ ಮಾತ್ರ 2 ಹೆಕ್ಟರ್ ಸೀಮಿತವಾಗಿ ತಮಗೆ ಅನುದಾನ ಕೊಡ್ತೀವಿ ನಾವು. ಅಂದ್ರೆ 10 ಹೆಕ್ಟರ್ ಬೆಳೆದ್ಬಿಟ್ಟಿದೀನಿ, 10 ಎಕರೆ ಬೆಳೆದಿದ್ದೀನಿ ಅಂತಂದ್ರೆ ಇಲ್ಲ, ನೀವು ಕೊಡೋದು 5 ಎಕರೆ ಅಂದ್ರೆ 2 ಹೆಕ್ಟರ್ಗೆ ಮಾತ್ರ 20,000 ಕೊಡ್ತೀನಿ ಸರ್. ಹೌದು ಹೌದು, ಇದು ಪ್ರೋತ್ಸಾಹ ಧನ. ನಮ್ಮ ಮುಂದಿನ ಫೋನ್ ಕರೆ. ಹಲೋ, ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ. ಸರ್ ಭಟ್ರಿ, ನಾನು ಇಜೇರಿ ಗ್ರಾಮ ಜರ್ಗಿ ತಾಲೂಕಿನ ಸಾಜನ್ ಪಟೇಲ್ ಅಂತ. ಹೇಳಿ ಪಟೇಲ್ರೆ. ಸರ್, ಈಗ ಸಿರಿಧಾನ್ಯ ಅಂತಾರಲ್ಲ, ಅದು ಏನು, ಅದು ಹೇಗೆ ಬೆಳೀತಾರೆ ಅಂತ ನನ್ನ ಪ್ರಶ್ನೆ. ಸಿರಿಧಾನ್ಯ ಪಟೇಲ್ರೆ, ನಿಮ್ಗೆ ಈಗಾಗಲೇ ನಾವು ಹೇಳದಂಗೆ 6 ಸಿರಿಧಾನ್ಯಗಳಿದಾವೆ. ಕೊರಳೆ, ನವಣೆ, ಬರಗು, ಹರಕ, ಉದುಲು, ಇವೆಲ್ಲ ಚಿಕ್ಕ ಗಾತ್ರದ ಕಾಳುಗಳು, ಧಾನ್ಯಗಳಲ್ಲಿ ಚಿಕ್ಕ ಕಾಳುಗಳನ್ನ ಸಿರಿಧಾನ್ಯ ಅಂತ ಕರಿತೀವಿ. ನಾವು ನಮ್ಮ ಸ್ಥಳೀಯವಾಗಿ ಚಿಕ್ಕ ಧಾನ್ಯಗಳು ಅಂತ ಕರಿತೀವಿ, ಅದಕ್ಕೆ ನಾವು ಸಿರಿಧಾನ್ಯಗಳು ಅಂತ ಹೆಸರಿತ್ತು ಕರಿತಾ ಇದೀವಿ ಇವನ್ನ. ಹಾ, ಇದನ್ನ ಸ್ಥಳೀಯವಾಗಿ ಹಿಂದೆ ನಮ್ಮ ಪೂರ್ವಜರು ಬೆಳೀತಾ ಇದ್ರು. ನಮ್ಮ ಕಡೆನೇ ನೀವು ಜೇವರ್ಗಿ ತಾಲೂಕರಿಂದ ಜೇವರ್ಗಿ ತಾಲೂಕಲ್ಲಿ ನವಣೆ ಆ ಕಡೆ ಎಲ್ಲ ಬೆಳೀತಾ ಇದ್ರು, ಮತ್ತು ಸಾಮೆ ಕೂಡ ಬೆಳೀತಾ ಇದ್ರು. ಒಂದು ವೆಂಕಟರಾಮ ರೆಡ್ಡಿ, ನಿಮ್ಮಲ್ಲೂ ಕೂಡ ಬೆಳೀತಿದ್ರ ನೀವು? ಹಾ ಪಾಟೀಲ್ ರೀ, ಈಗ ಆ ಕಡೆ ಬಹಳಷ್ಟು ಜನ ಬೆಳೀತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದನ್ನ ಅಲ್ಲಿ ಈಗ ತಾವು ಹೇಳಿದ ಬೇಸಾಯ ಸ್ತಬ್ಧ ಯಾವ ತರ ಬೆಳಿಬೇಕು, ಯಾವ ತಳಿ ಉಪಯೋಗ ಮಾಡಬೇಕು, ತಾವು ಅದು ಸ್ಥಳೀಯವಾಗಿ ನಮ್ಮ ರೈತ ಸಂಪರ್ಕ ಮೇಲೆ ತಾವು ಸಂಪರ್ಕ ಮಾಡಿದ್ರೆ ಅವರಿಗೆ ತಾವು ತಮಗೆ ಅವರಿಗೆ ಅದು ತಿಳಿ ಹೇಳ್ತಾರೆ ತಮಗೆ ಯಾವ ತರ. ತುಂಬಾ ಧನ್ಯವಾದ. ನಮ್ಮ ಮುಂದಿನ ಫೋನ್ ಕರೆಗೆ ಹೋಗೋದಕ್ಕಿಂತ ಮೊದಲು ಬಹಳ ಪ್ರಮುಖವಾಗಿ ನೀವು ಬೆಳೆದವರಿಗೆ ಒಂದು ಪ್ರೋತ್ಸಾಹ ಧನ ಕೊಡ್ತೀನಿ ಅಂತ ಅಂದ್ಬಿಟ್ರೆ, ವೆಂಕಟರಾಮ ರೆಡ್ಡಿ ಅವರೇ, ಇಲ್ಲಿ ಸಂಸ್ಕರಣೆ ಮಾಡೋದು ಬಹಳ ಪ್ರಮುಖ. ಯಾಕೆಂದ್ರೆ ಸಿರಿಧಾನ್ಯ ಅಂತಂದ ಕೂಡ್ಲೇ ಬೆಳೆಯೋದು ಸುಲಭ, ಸಂಸ್ಕರಣೆ ಕಷ್ಟ ಅಂತ ಒಂದು ಮಾತಿದೆ. ಹಾಗಾದ್ರೆ ಸಂಸ್ಕರಣೆಗಾಗಿ ಏನು ಯೋಜನೆ ಮಾಡಿದ್ದೀರಿ? ಹೇಳಿದ್ವಲ್ಲ ಈಗಾಗಲೇ ತಮಗೆ ಹೇಳಿದಂಗೆ, ರೈತ ಬಾಂಧವರು ಕೇಳಿದಂಗೆ ಸಂಸ್ಕರಣೆಗೆ ಕೂಡ ನಾವು ತುಂಬ ಒತ್ತು ಕೊಟ್ಟಿದ್ವಿ. ಯಾಕಂದ್ರೆ ಇದರಲ್ಲಿ ಈ ಸಿರಿಧಾನ್ಯಗಳನ್ನು ಬೆಳೆಯೋದಕ್ಕೆ ದೂರ ಸರಿತಾ ಇರೋದು ಕಾರಣನೇ ರೈತರು ಈ ಸಂಸ್ಕರಣೆಯಿಂದ. ಆ ಒಂದು ಕಾರಣಕ್ಕೆ ಇದಕ್ಕೆ ವಿಶೇಷವಾಗಿ ಒತ್ತು ನೀಡಿ ಸಂಸ್ಕರಣೆಗೆ ನಾವು 50% ರಿಯಾಯಿತಿ, ಅಂದರೆ ಗರಿಷ್ಠ 10 ಲಕ್ಷವರೆಗೂ ನಾವು ಸಂಸ್ಕರಣಾ ಉಪಕರಣಗಳಿಗೆ ನಾವು ರೈತರಿಗೆ ರಿಯಾಯಿತಿ ದರದಲ್ಲಿ ಇದನ್ನ ಒದಗಿಸ್ತಾ ಇದ್ದೀವಿ. ಅಂದ್ರೆ ಅವನು ಬೆಳೆದಿದ್ದಷ್ಟೇ ಅಲ್ಲ, ತಾನೇ ಸಂಸ್ಕರಣೆ ಮಾಡ್ಕೋತೀನಿ ಅಂತಂದ್ರೆ ಉಪಕರಣಕ್ಕೂ ಕೂಡ ಕೊಡ್ತೀರಿ? ಹೌದು. ಉಪಕರಣ ಏನು ಕಡಿಮೆ ದುಡ್ಡಿಗೆ ಸಿಗೋದಿಲ್ವಲ್ಲ ರೆಡ್ಡಿ ಅವರೇ? ಹಾ, ಅದಕ್ಕೆ ಆದಂತ ಮಾನದಂಡಗಳು ಕೂಡ ನಾವು ಹೇಳಿದೀವಿ. ಇದು ಉಪಕರಣ ಅಂದ್ರೆ ಸ್ಥಳೀಯವಾಗಿ ಬೇಡ, ಅದನ್ನ ಅವು ನಾವು ಯಾವುದೇ ಉಪಕರಣ ಖರೀದಿ ಮಾಡಬೇಕಾದ್ರೆ ನಮ್ಮ CFTIRI ಮತ್ತು ನಮ್ಮ ಇಂಡಿಯನ್ ಮಿಲಿಟರಿ ರಿಸರ್ಚ್ ಹೈದರಾಬಾದ್ ಅಥವಾ ಇಕ್ರಿಸ್ಯಾಟ್ ಸಂಸ್ಥೆ ಮತ್ತು NFTM ಹಾಗೂ DFRL ಈ ಸಂಸ್ಥೆಗಳಿಂದ ಉಪಕರಣಗಳು ಯಾವುದು ತಯಾರಿಸಿದ್ದಾರೆ, ಆ ತಂತ್ರಜ್ಞಾನ ಅಳವಡಿಸಿ ಈ ಸಂಸ್ಥೆಗಳು, ಆ ಅಂಥ ಉಪಕರಣಕ್ಕೆ ಮಾತ್ರ ನಾವು ನೀಡ್ತಾ ಇದ್ದೀವಿ. ಅದು ISI ಮತ್ತು BIS ಮಾರ್ಕ್ ಕೂಡ ಇರಬೇಕು ಅವಕ್ಕೆ. ಎಷ್ಟು ಲಕ್ಷದವರೆಗೆ? 10 ಲಕ್ಷದವರೆಗೆ. ಹತ್ತು ಲಕ್ಷದವರೆಗೆ ಗರಿಷ್ಠ 50%, 10 ಲಕ್ಷವರೆಗೆ. 10 ಲಕ್ಷದವರೆಗೆ ಅವರಿಗೆ ಬ್ಯಾಂಕ್ ಇಂದ ಸಹಾಯಧನ ತಗೊಂಡ್ರು ಕೂಡ 50% ಸಬ್ಸಿಡಿ ಸಿಗುತ್ತೆ. ಹೌದು ಹೌದು. ಅಂದ್ರೆ ಅವರು ಸಾಮೂಹಿಕವಾಗಿ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ವೈಯಕ್ತಿಕವಾಗಿಯೂ ಕೂಡ ಮಾಡ್ಕೋಬಹುದು. ರೈತರ ಸ್ವಸಹಾಯ ಗುಂಪುಗಳು ಆಗಿರ್ಬೋದು, ರೈತರು ಸ್ವಂತ ಒಬ್ಬ ಪ್ರತ್ಯೇಕ ರೈತರು ಆಗಬೇಕು, ರೈತರ ಗುಂಪು ಇರ್ಬೋದು, ನಮ್ಮ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಆಗಿರಬಹುದು, ಇದಕ್ಕೂ ಕೂಡ ನೀವು ಕೊಡ್ತೀರಿ. ಒಂದು ರಾಜವರೆ, ನನಗೆ ಬಹಳ ಪ್ರಮುಖವಾಗಿ ಈ ಸಿರಿಧಾನ್ಯ ಸಂಸ್ಕರಣೆ ಘಟಕಗಳನ್ನು ಸ್ಥಾಪನೆ ಮಾಡಬೇಕು ಅಂತಂದರೆ ಅದಕ್ಕೆ ಏನಾದರೂ ಒಂದು ಮಾನದಂಡವನ್ನು ಇಟ್ಟಿದ್ದೀರಾ ತಾವು? ಅಲ್ಲ, ಮಾನದಂಡ ಮೊದಲು ಅವರು ರೈತರಾಗಿರಬೇಕು ಅನ್ನೋದು ಒಂದು ಮಾನದಂಡ ಇದೆ. ಇದ್ರ ಜೊತೆಗೆ ಅವರಿಗೆ ಆ ಒಂದು ಪ್ರದೇಶದಲ್ಲಿ ಸಿರಿಧಾನ್ಯಗಳ ಲಭ್ಯತೆ ಇರಬೇಕು. ಆ ಜೊತೆಗೆ ಅವರು ಮುಂಚಿತವಾಗಿ ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಅರ್ಜಿ ತಗೊಂಡು ಅದಕ್ಕೆ ಬೇಕಾದಂಥ ಸ್ಥಳೀಯ ಸಂಸ್ಥೆಗಳಿಂದ ಪರವಾನಿಗೆ ಪಡ್ಕೊಂಡಿರಬೇಕು. ಸೊ ಬ್ಯಾಂಕಿಂದ 10 ಎಲ್ಲಿ ಇದರ ಒಂದು ಮೌಲ್ಯ, ಒಟ್ಟು ಮೌಲ್ಯ 10 ಲಕ್ಷಗಳಿಂದ 5 ಲಕ್ಷಕ್ಕಿಂತ ಹೆಚ್ಚಾಗುತ್ತೆ ಅಲ್ಲಿ ಬ್ಯಾಂಕ್ ಸಾಲನ ತಗೋಬೇಕಾಗತ್ತೆ ಅವರು. ಇಲ್ಲ ಅಂದರೆ 5 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನೇರವಾಗಿ ಅರ್ಧ ಭಾಗವನ್ನು ಆ ಫಲಾನುಭವಿಯ ಖಾತೆಗೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಇದನ್ನ. ಅಂದ್ರೆ ಇಲ್ಲಿ ಸ್ವಸಹಾಯ ಗುಂಪಿನವರು ಒಟ್ಟಾಗಿ ಮಾಡಬಹುದು, ನವೋದ್ಯಮಿಗಳು ಮಾಡಬಹುದು, ಸ್ಟಾರ್ಟ್ಅಪ್ಸ್ ಅಂತ ಏನು ಹೇಳ್ತಾ ಇದ್ದೀವಿ ಅವರು ಮಾಡಬಹುದು. ಮತ್ತೆ ಇದರಲ್ಲಿ ಅಪ್ಗ್ರೇಡೇಷನ್ಗೂ ಕೂಡ ಕೊಡ್ತಾ, ಈಗಾಗಲೇ ಇದ್ದು ಈಗಲೂ ಕೂಡ ಅವರು ಆಧುನೀಕರಣ ಮಾಡಬೇಕು ಅಂತಂದ್ರೆ ಅದಕ್ಕೂ ಕೂಡ ತಗೊಳ್ಳೋದಕ್ಕೆ ಅವಕಾಶ ಇದೆ. ಆಧುನೀಕರಣಕ್ಕೂ ಕೂಡ ಅವಕಾಶ ಇದೆ. 10 ಲಕ್ಷದವರೆಗಿನ ಒಂದು ಮಿತಿಯನ್ನು ಇಟ್ಕೊಂಡು ಸಹಾಯಧನವನ್ನು ತಾವು ಕೊಡ್ತೀರಿ. ನಮ್ಮ ಮುಂದಿನ ಫೋನ್ ಕರೆ. ಹಲೋ ಹಲೋ ಹಲೋ ಹಲೋ ಹೇಳಿ, ತಮ್ಮ ಹೆಸರು? ಸರ್ ನಮಸ್ತೆ. ನಮಸ್ತೆ ಹೇಳಿ. ನನ್ನ ಹೆಸರು ರವಿ ಅಂತ, ಹರಿಹರದಿಂದ. ಹೇಳಿ ರವಿ ಅವರೇ. ಹೇಳಿ ಸರ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಹೇಳಿ ಸರ್. ಸರ್ ಈಗ ನೀವು ಪ್ರೋತ್ಸಾಹನ ಕೊಡ್ತಿರಲ್ಲ, ಇವಾಗ ಬೆಳೆ ವಿಮೆ ಎಲ್ಲ ಕೊಡ್ತಿರಲ್ಲ ಕೃಷಿದು, ಹೌದು ಹೇಳಿ, ಅದನ್ನ ಅವ್ರ ಮಕ್ಳು ಏನಾದ್ರೂ ಗೌರ್ಮೆಂಟ್ ಎಂಪ್ಲಾಯರ್ ಇದ್ರೆ ಕೊಡ್ತಿರೋ ಅಥವಾ ಗೌರ್ಮೆಂಟ್ ಎಂಪ್ಲಾಯರ್ ಇರ್ಲಿದ್ರೆ ಮಾತ್ರ ಕೊಡ್ತಿರೋ? ಅಲ್ಲ, ಈಗ ನೀವು ಕೇಳ್ತಾ ಇರತಕ್ಕಂಥದ್ದು ಬೇರೆ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ರಿ ಅನ್ಸತ್ತೆ. ಇಲ್ಲಿ ಮೂಲತಃ ರೈತರಾಗಿರ್ಬೇಕು, ಮತ್ತೆ ಅವರು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಒಂದು ರಿಜಿಸ್ಟರ್ ಮಾಡಿಸಿರ್ಬೇಕು, ಅವ್ರಿಗೆ ಆದಂತ ಒಂದು ಫಾರ್ಮರ್ ಐಡಿ ಇರ್ತದೆ. ರಾಗಿ ಐತಲ್ಲ, ಹೇಳಿ. ಪ್ರತಿ ವರ್ಷ ರಾಗಿ ಬೆಳಿತೀವಿ, ಒಂದ್ ವರ್ಷದಿಂದ ಒಂದ್ ವರ್ಷಕ್ಕೆ ಇಳುವರಿ ಕಡಿಮೆ ಆಗ್ತಾ ಹೋಗ್ತದೆ, ಇದಕ್ಕೆ ಕಾರಣ ಏನಿರ್ಬೋದು ಸರ್? ಅಲ್ಲ, ಅದಕ್ಕೆ ಹಲವಾರು ಕಾರಣ ಇದೆ, ನಿಮ್ ಫಲವತ್ತತೆ ಮತ್ತೆ ಮಳೆ ಬೀಳ್ತಕ್ಕಂಥದ್ದು. ಸೊ ನೀವ್ ಯಾವ ತಳಿ ಹಾಕಿದ್ದೀರಿ, ಸೊ ಈ ಎಲ್ಲದರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಸೊ ಅದಕ್ಕೆ ಇದೇ ಕಾರಣ ಅಂತ ಹೇಳ್ಬೇಕಂದ್ರೆ ನೀವು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಅದನ್ನ ತಮ್ಮ ಭೂಮಿಯ ಒಂದು ಫಲವತ್ತತೆ ಕಡಿಮೆ ಆಗಿದ ಕಾರಣಕ್ಕೆ ತಾವು ಅದನ್ನ ಮಣ್ಣು ಪರೀಕ್ಷೆಗೆ ಕೊಟ್ಟಲ್ಲಿ ಮಣ್ಣು ಪರೀಕ್ಷೆಯಿಂದ ಅದರ ಆಧಾರದ ಮೇಲೆ ತಾವು ಅದನ್ನ ಮಾರ್ಪಾಡು ಮಾಡ್ಕೊಳಕ್ಕೆ ಅವಕಾಶ ಇದೆ. ಆದ್ರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತಲ್ಲ? ರೈತ ಸಂಪರ್ಕಗಳ ಕೇಂದ್ರಗಳಿಗೆ ಹೋದ್ರೆ ಇದಕ್ಕೆ ಮಾಹಿತಿಯೂ ಸಿಗುತ್ತೆ. ಹಾಗೇನೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಹೇಳ್ತಾ ಇದ್ರಿ, ಈ ಯಾವುದೇ ಸಾಲ ಸೌಲಭ್ಯ ಇರಬಹುದು ಅಥವಾ ಅನುದಾನ ಇರಬಹುದು ಇಲ್ಲ ಪ್ರೋತ್ಸಾಹಧನ ಇರಬಹುದು, ಪಡ್ಕೋಬೇಕು ಅಂತಂದ್ರೆ ಅವನು ರಿಜಿಸ್ಟರ್ ಮಾಡ್ಕೊಳ್ಳೇಬೇಕಾಗುತ್ತೆ. ಹೌದು, ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಅವರ ಜಮೀನು ಅವರ ಎಲ್ಲ ವಿಳಾಸ ಎಲ್ಲ ಕೊಟ್ಟು ಅವ್ರಿಗೆ FID ಅಂತ ಒಂದು ಯುನೀಕ್ ನಂಬರ್ ನಾವು ಇಲಾಖೆ ಮುಖಾಂತರ ನೀಡ್ತೀವಿ, ಅದನ್ನ ಅವ್ರು ನೋಂದಣಿ ಮಾಡಿಕೊಂಡ್ರೆ ಇದೊಂದೇ ಯೋಜನೆ ಅಲ್ಲ, ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟ ಎಲ್ಲ ಸವಲತ್ತುಗಳನ್ನು ಆ ID ಮುಖಾಂತರ ಅವ್ರು ಪಡ್ಕೋಬಹುದು. FID ಪಡ್ಕೊಂಡಿಲ್ಲ ಅಂತಂದ್ರೆ ಅವನಿಗೆ ಯಾವುದೇ ರೀತಿಯ ಸಹಾಯಧನ ಪ್ರೋತ್ಸಾಹಧನ ಸಿಗೋದು ಕಷ್ಟ ಆಗುತ್ತೆ. ಅವನ FID ಅನ್ನ ಮೊದಲನೇದಾಗಿ ಮಾಡ್ಕೊಳ್ಳೇಬೇಕು, ಮಾಡ್ಕೊಳ್ಳೋದು ಒಳ್ಳೇದು. ಮಾಡ್ಕೊಂಡಾಗ ನಿಮ್ದು ಈಗ ಅಮೌಂಟ್ ಅನ್ನ ಕೊಡ್ತೀನಿ ಅಂತಂದ್ರೆ ಈ ಅಮೌಂಟು ಯಾವ ರೀತಿಯಲ್ಲಿ ಅವರಿಗೆ ವರ್ಗಾವಣೆ ಆಗುತ್ತೆ? ಅವರ ನೇರವಾಗಿ ಬ್ಯಾಂಕ್ ಅವರ ಆಧಾರ್ ಲಿಂಕ್ಡ್ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಅವರು ವರ್ಗಾವಣೆ ಆಗುತ್ತೆ. ಆಧಾರ ಲಿಂಕ್ DBTಯಲ್ಲೇ ಹೋಗುತ್ತೆ? ಹೌದು, DBTಯಲ್ಲೇ ಈ ಅನುದಾನ DBTಯಲ್ಲಿ ಹೋಗುತ್ತೆ. ನಾವು ಹೇಳಿದ್ವಲ್ಲ, ಒಂದೇ ಸಾರಿ ಇಲ್ಲಿ ಕೇಂದ್ರ ಕಚೇರಿಗೆ ಬಂದ ಕೂಡಲೇ ನಾವು ಇಲ್ಲಿ ನೋಂದಣಿ ಆಗಿದಂತ ಖಚಿತಪಡಿಸಿಕೊಂಡು ನೇರವಾಗಿ ಅವರ ವರ್ಗಾವಣೆ ನೇರವಾಗಿ ಅವರಿಗೆ ವರ್ಗಾವಣೆ ಆಗುತ್ತೆ. ನಮ್ಮ ಮುಂದಿನ ಫೋನ್ ಕರೆ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ ಹೇಳಿ. ನನ್ನ ಹೆಸರು ಸೂರ್ಯ ಅಂತ ಸರ್. ಸೂರ್ಯನವ್ರು ಎಲ್ಲಿಂದ? ನಾವು ನಾಯಕನಹಟ್ಟಿ ಹತ್ರ ಸರ್, ಕೊರಡೆ ಹಳ್ಳಿ ಅಂತ ನಮ್ದು ಊರು. ಹೇಳಿ ಹೇಳಿ. ಏನಿಲ್ಲ ಸರ್, ನಾವು 3 ವರ್ಷದ ಕೆಳಗೆ 4 ದಿನ ಸಿರಿಧಾನ್ಯ ಬೆಳೆದಿದ್ವಿ ಸರ್. ನಾವು 4 ದಿನ ಸಿರಿಧಾನ್ಯ ಬೆಳೆದಿದ್ರೆ ನಿಮ್ಗೆ 1 ಎಕರೆಗೆ 10,000 ರೂಪಾಯಿ ಕೊಡ್ತೀವಿ ಅಂತೇಳಿ ಫೋಟೋ ತಗೊಂಡು ಎಲ್ಲ ಮಾಡ್ಕೊಂಡು ಹೋಗಿದ್ರು. ಆದ್ರೆ ನಮ್ಗೆ ಬಂದಿರೋದು 5,000 ರೂಪಾಯಿ ಸರ್, ನಮ್ಗೆ ಇದು ಅನುದಾನ ಬಂದಿದ್ದು. ಇದು 3 ವರ್ಷದ ಹಿಂದೆ ಸರ್. 2018-19 ಅವಾಗ ಬಹುಶಃ ತಾವ್ ಹೇಳದಂಗೆ ಬೆಳೆ ಸಮೀಕ್ಷೆ ಆಪ್ ಇರ್ಲಿಲ್ಲ. ನಾವು ಕೃಷಿ ಇಲಾಖೆಯಿಂದಲೇ ಕರ್ಕೊಂಡ್ ಬಂದಿದ್ವಿ ಅವ್ರನ್ನ. ಹೌದು, ತರ ಒಪ್ಕೊಂಡೆ ನಾನು, ಬಹುಶಃ 2018-19 ತಾವ್ ಹೇಳ್ತಾ ಇರಬಹುದು. ಸೊ ಅವಾಗ ಆ ವರ್ಷದಲ್ಲಿ ನಮ್ಗೆ ಗೊತ್ತಿದ್ದಂಗೆ ಆ ಮೊದಲೇ ವರ್ಷ ಆಗಿರೋದ್ರಿಂದ 40-42,000 ಹೆಕ್ಟರ್ ಪ್ರದೇಶ ನಮಗೆ ವಿಸ್ತರಣೆ ಆಗಿತ್ತು. ಬಹುಶಃ ಆ ಅನುದಾನ ಕೊರತೆ ಇದ್ದು ಅಥವಾ ಏನೋ ಕಾರಣದಿಂದ ತಮಗೆ ಬಹುಶಃ ಲಭ್ಯವಾಗಿರ್ಲಿಕ್ಕಿಲ್ಲ. ಬಟ್ ಈಗ ನಾವು ತುಂಬ ಪಾರದರ್ಶಕ ತಂದಿದ್ದೀವಿ. ಇವಾಗ ತಮ್ಮ ಬೆಳೆ ಸಮೀಕ್ಷೆ ಆ್ಯಪಲ್ಲಿ ತಮ್ಮ ಒಂದು ಸಾರಿ ನೋಂದಣಿ ಆದ ಕೂಡಲೇ ತಾವು ಯಾವುದೇ ಥರ ಅರ್ಜಿ ಹಾಕುವ ಅವಶ್ಯಕತೆ ಇಲ್ಲ, ನೇರವಾಗಿ ತಮಗೆ ಅನುದಾನ ಇನ್ನೊಂದ್ಸ ನಾವು ಬೆಳೆದ ಮೇಲೆ ಅವ್ನು ಮಾರದ್ ಬಾರಿ ಕಷ್ಟ ಸರ್. ನಾವು ಈಗ ಸುಮ್ಮನೆ ಹೋಗಿ ಬಲವಂತ 40,000 ಕೊಟ್ಟೆ ಸರ್, 50 ಪ್ಯಾಕೆಟ್ ಇದಕ್ಕೆ ಕೊಡ್ಲೇನ? ಕರೆಕ್ಟ್, ಈಗ ತಾವು ಹೇಳೋದು ಸೂಕ್ತ ಇದೆ. ಮೊದಲು 2 ವರ್ಷದಲ್ಲಿ ಈ ತೊಂದರೆ ಇತ್ತು, ಬಟ್ ತಾವು ತಮ್ಗೆ ಗೊತ್ತಿರಬಹುದು ಈಗ ಈ ಸಿರಿಧಾನ್ಯಗಳ ಬಗ್ಗೆ ಬಹಳಷ್ಟು ಗ್ರಾಹಕರಲ್ಲಿ ಅರಿವು ಮೂಡಿದೆ. ಬಹಳಷ್ಟು ಈಗ ಇತ್ತೀಚಿನ ದಿನ ಕೋವಿಡ್ ಆದ ನಂತರ ಆದರೆ ಇದಂಥ ಇದಕ್ಕೆ ಇರೋಂಥ ಪೌಷ್ಟಿಕತೆ ಬಗ್ಗೆ ಎಲ್ಲ ತುಂಬ ಜನ ಡಾಕ್ಟರ್ಸು ಮತ್ತು ಎಲ್ಲರೂ ಇದ್ರ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ಇದರಲ್ಲೇ ಗ್ರಾಹಕರೇ ಅರಿವು ಮೂಡಿದ ಕಾರಣ ಬಹುಶಃ ನೀವು ಮುಂದಿನ ದಿನದಲ್ಲಿ ಬೆಳೆದರೆ ಇದಕ್ಕೆ ಬಾಡಿಗೆ ಬೇಡಿಕೆ ಬರ್ತದೆ, ತಮಗೆ ಒಳ್ಳೆಯ ಬೆಲೆ ಕೂಡ ಸಿಗುತ್ತೆ. ಇದನ್ನ ತಾವು ನೇರವಾಗಿ ಹಾಕಬೇಕು. ಆದರೆ ತಾವು ಏನು ಮಾಡಿ ನಮ್ಮ ಎಲ್ಲ ಜಿಲ್ಲೆಯಲ್ಲಿ ರೈತರ ಒಕ್ಕೂಟ ಮಾಡಿದ್ದೀವಿ ನಾವು, ಫೆಡರೇಷನ್, ಎಸ್ಪೆಷಲಿ ಸಾವಯವ ಕೃಷಿ ಒಕ್ಕೂಟಗಳು. ಆ ಒಕ್ಕೂಟದಲ್ಲಿ ಕೂಡ ತಾವು ಅದನ್ನು ತಾವು ನೋಂದಣಿ ಮಾಡಿಕೊಂಡು ಅವರಿಗೆ ಸದಸ್ಯರಾಗಲಿ, ಅದನ್ನು ತಾವು ನೇರವಾಗಿ ಮಾರೋಕ್ಕೆ ಆಗದಿದ್ದರೆ ಆ ಒಕ್ಕೂಟ ಮುಖಾಂತರ ಕೂಡ ನಾವು ಮಾರೋಕ್ಕೆ ಅನುಕೂಲ ಆಗುತ್ತೆ. ಒಕ್ಕೂಟ ಅಂದ್ರೆ ಎಲ್ಲಿ ಎಲ್ಲಿ ಕೇಳ್ಬೇಕು ಸರ್? ಈ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿದ್ರೆ ತಾವು ಯಾವ ಜಿಲ್ಲೆ ತಮಗೆ ಯಾವ ಒಕ್ಕೂಟ ಬರುತ್ತೆ ಅಂತ ಅವ್ರು ನಮ್ಮ ಮಾಹಿತಿ ನೀಡ್ತಾರೆ. ಅವ್ರು ಯಾವ್ದು ಹೇಳಲ್ಲ ಸರ್, ನಾವ್ ಹೋಗಿ ಕೇಳಿದ್ರೆ ಅವ್ರ ಗಮನಕ್ಕೆ ಹಾಕಿ ನಾವು ಏನೋ ಒಂದ್ ಹೇಳ್ತಾರೆ. ಇವತ್ತು ತಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೇಳಿ, ಇವತ್ತು ನಾನು ಈ ಕಾರ್ಯಕ್ರಮ ಮುಗಿದ ಕೂಡಲೇ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಇಂಥವ್ರು ಬರ್ತಾರೆ ಅಂತ ಹೇಳಿ ಹೇಳ್ರಿ. ಅಲ್ಲ ಸರ್, ನಾವು ಎಷ್ಟು ಅರ್ಜಿ ಇದಾವ ಅನ್ನೋದು ಸ್ವಲ್ಪ ನೀವು ನಾಯಕನಟ್ಟಿ ನಾಡ ಕಚೇರಿಯಲ್ಲಿ ತೆಗೆದು ನೋಡ್ರಿ ಸರ್. ನಾಡ ಕಚೇರಿ ಇಲ್ಲ, ನಮ್ದು ನಾಡ ಕಚೇರಿ ಬರೋದಿಲ್ಲ, ನಮ್ದು ರೈತ ಸಂಪರ್ಕ. ಪ್ರತಿ ಒಂದು ವರ್ಷ ನಾನು 30 ಎಕರೆ ಜಮೀನು ಐತೆ ನಂದು. ಕರೆಕ್ಟ್, ನೀವು ಒಪ್ಕೊಂಡೆ ನಾಡ ಕಚೇರಿ ಬರೋದಿಲ್ಲ, ನಾ ರೈತ ಸಂಪರ್ಕ ಕೇಂದ್ರ ನಮ್ಮ ಹೋಬಳಿ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಸಂಪರ್ಕಿಸಿ. ನೀವು ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕ ಮಾಡಿ ಸಂಪರ್ಕ ಮಾಡುವುದರ ಒಟ್ಟಿಗೆ ಅಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಸಮಸ್ಯೆ ಆಗಿದೆ ಅಂತಂದ್ರೆ ನೀವು ಮತ್ತೆ ಪುನಃ ನಮ್ಮ ವೆಂಕಟರಾಮ್ ರೆಡ್ಡಿ ಅವರಿಗೆ ಒಂದು ಸಾರಿ ಫೋನ್ ಕೃಷಿ ಇಲಾಖೆ ಹಾಕ್ಬಿಡಿ, ನೀವು ಹೇಳಿದ್ರಿ ಅದು ಅನುಷ್ಠಾನ ಆಗಿಲ್ಲ ಅಂತ. ನಮ್ಮ ಮುಂದಿನ ಫೋನ್ ಕರೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಹೇಳಿ. ನಾನು ಕಾರ್ಕಳ ತಾಲೂಕು ಉಡುಪಿ ಜಿಲ್ಲೆಯಿಂದ ಅಮ್ಮಣ್ಣಿ ಅಂತ ಮಾತಾಡುದು. ಹೇಳಿ ಅಮ್ಮ. ಹಾ ಸರ್, ಇದು ಇವಾಗ ಇದು ಸಿರಿ ಬೆಳೆಯನ್ನು ನಾವು ಎಲ್ಲ ಪ್ರದೇಶದಲ್ಲೂ ಬೆಳೆಸ್ಲಿಕ್ಕೆ ಆಗ್ತದೆ ಸರ್? ಎಲ್ಲ ಪ್ರದೇಶದಲ್ಲೂ ಬೆಳೆಯಬಹುದು. ಅಂದ್ರೆ ಇಳುವರಿ ತಾವು ಎಲ್ಲ ಕಡೆ ಸಮಾನವಾಗಿರೋದಿಲ್ಲ. ತಾವು ಒಳ್ಳೆ ಜಮೀನಲ್ಲಿ ಬೆಳೆದ್ರೆ, ಫಲವತ್ತಾದ ಬೆಳೆದ್ರೆ ಇಳುವರಿ ಜಾಸ್ತಿ ಬರ್ತದೆ, ಕಡಿಮೆ ಫಲವತ್ತಿದ್ರೆ ಇಳುವರಿ ಕಡಿಮೆ ಬರ್ತದೆ. ತಾವು ಎಲ್ಲ ಪ್ರದೇಶಗಳಲ್ಲಿ ಬೆಳೆಯಬಹುದು. ಹಾ, ಮತ್ತೆ ನೀರೆಲ್ಲ ಜಾಸ್ತಿ ಹಾಕ್ಬೇಕು, ಜಾಸ್ತಿ ಇರ್ಬೇಕಾಗ್ತದೆ? ಇಲ್ಲ ಇಲ್ಲ, ಕಡಿಮೆ ನೀರು ಪ್ರದೇಶದಲ್ಲಿ ಇದು ಬೆಳೆಯಬಹುದು. ಕಡಿಮೆ, ತುಂಬಾ ಕಡಿಮೆ ನೀರು ಪ್ರದೇಶದಲ್ಲಿ ಬೆಳೆಯಬಹುದು. ಧನ್ಯವಾದಗಳು. ನಮ್ಮ ಮುಂದಿನ ಫೋನ್ ಕರೆ. ಹಲೋ, ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ಸರ್. ಸಿರಿಧಾನ್ಯ ಬೆಳಗ್ಗೆ 2 ಕಂತು ಮಾಡ್ತೀನಿ ಅಂತಲ್ಲ ಸರ್, ಒಂದೊಂದು ಕಂತು ಎಷ್ಟು ಜಿಲ್ಕ ಬಿಡೋಣ ಮಾಡ್ರಿ ಸರ್? 5,000 ಒಂದು ಕಂತಿನಲ್ಲಿ. ಇವಾಗ ನೀವು 1 ಹೆಕ್ಟರ್ ಬೆಳೆದಿದ್ರೆ 5,000 ರೂಪಾಯಿ ಬಂದಿರ್ತದೆ, 2 ಹೆಕ್ಟರ್ ಬೆಳೆದ್ರೆ 10,000 ಬಂದಿರ್ತದೆ. ಅಲ್ಲ, ಎಷ್ಟು ದಿನಗಳಿಗೆ ಬಿಡುಗಡೆ ಮಾಡ್ತೀರಿ? 2 ಎಕರೆ ಬೆಳೆದನೋ ಅರಿಯಲ್ಲ, ಅರ್ಜಿ ಎಲ್ಲ ಕೊಡ್ತಾ ಒಂದು ಕಂತು ಬಂತು 5,000. ಇನ್ನೊಂದು ಕಂತು ಕೇಳಿದ್ರೆ ಬಂದಿಲ್ಲ, ಬಂದ್ರೆ ಇನ್ನೂ ಲೇಟ್ ಅಂತಲ್ಲ ಸರ್? ಬರುತ್ತೆ ಬರುತ್ತೆ, ನಿಮ್ಮ ಅಕೌಂಟ್ಗೆ ಬರ್ತದೆ. ನೀವು ಅವ್ರನ್ನ ಕೇಳೋ ಅವಶ್ಯಕತೆ ಇಲ್ಲ, ಎಲ್ಲ ದಾಖಲಾತಿಗಳನ್ನ ನೀವು ಕೊಟ್ಟಿದ್ರೆ ನಿಮ್ಮ ಅಕೌಂಟ್ಗೆ ನೇರವಾಗಿ ಬರ್ತದೆ. ಒಂದು ಕಂತು ಬಂದಿದೆ ಅಂದ್ರೆ 2ನೇ ಕಂತು ಖಂಡಿತವಾಗಿ ಬರುತ್ತದೆ. ಸರಿ ಸರಿ. 1ನೇ ಕಂತು ಬಂದಿದೆ ಅಂತ ನೀವು ಆರಾಮ ನೆಮ್ಮದಿಯಿಂದ ಇರ್ಬೋದು, 2ನೇ ಕಂತಿಗೆ ಸ್ವಲ್ಪ ಕಾಯ್ಬೇಕಾಗ್ಬಹುದು ಅಷ್ಟೇ. ಗುಂಡ್ಲುಪೇಟೆಯಿಂದ ನಮ್ಮ ಮುಂದಿನ ಫೋನ್ ಕರೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ. ನನ್ನ ಹೆಸರು ಬೆಳಗಾವಿ ತಾಲೂಕು ಮುಗುಳ್ಕೂಡದಿಂದ ಶಿವಲಿಂಗ ಹಿರೇಮಠ ಮಾತಾಡಿದ್ರಿ. ಶಿವಲಿಂಗ ಅವ್ರು ಹೇಳಿ. ಸರ್, ಇದು ಏನ್ ಎಕರೆ ಮೇಲೆ ಇದ್ರು, ಏನ ಸ್ವಲ್ಪ ಭೂಮಿ ಇದ್ರು ಸಿಗ್ಬೋದು, ಲೋನ್ ಸಿಗ್ಬೋದ್ರು? ಖಂಡಿತವಾಗಿ, ನೀವು 3 ಗುಂಟೆ ಪ್ರದೇಶದಲ್ಲಿ ಬೆಳೆದಿದ್ರು ಕೂಡ ನಿಮ್ಗೆ ಅದ್ರ ತಕ್ಕನಾದಂತ ಸಹಾಯಧನ ಸಿಗ್ತದೆ, ಪ್ರೋತ್ಸಾಹದ. 3 ಗುಂಟೆ ಹಿಡ್ಕೊಂಡು ಖಂಡಿತ ಖಂಡಿತ ಸಿಗ್ತದೆ. ಬೇಕಾದಷ್ಟು ಅಂದ್ರೆ ನೀವು 2 ಹೆಕ್ಟರ್ ಮ್ಯಾಕ್ಸಿಮಮ್ 5 ಎಕರೆ ಮಾತ್ರ ಸೀಮಿತವಾಗಿ ದುಡ್ಡು ಕೊಡ್ತೀವಿ ನಾವು. ಅಂದ್ರೆ ನಂದು 2.5 ಎಕರೆ ಸರ್. 2.5 ಎಕರೆಗೂ ಬೆಳಿಬಹುದು, ನಿಮ್ಗೆ 10,000 ರೂಪಾಯಿ ಸಹಾಯ ಪ್ರೋತ್ಸಾಹಧನ ಸಿಗ್ತದೆ. ಓಕೆ ಸರ್, ಥ್ಯಾಂಕ್ಸ್ ಸರ್. ಆದ್ರೆ ಆಪಲ್ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬೆಳ್ಕೊಂಡು ನೀವು ಬೆಳ್ಕೊಂಡು ಹಾಗೆ ಕೂತ್ಬಿಟ್ರೆ ಸಿಗೋದಿಲ್ಲ. ಓಕೆ, ನಮ್ಮ ಮುಂದಿನ ಫೋನ್ ಕರೆಗೆ ಹೋಗೋದಕ್ಕಿಂತ ಮೊದಲು ವೆಂಕಟರಾಮ ರೆಡ್ಡಿ ಅವರೇ, ಇಲ್ಲಿ ಸಿರಿಧಾನ್ಯ ಸಂಸ್ಕರಣೆ ಘಟಕ ಸ್ಥಾಪನೆಗೆ ಒಂದು ಅರ್ಜಿಯನ್ನು ಕೊಡಬೇಕಾಗತ್ತಾ, ಇಲ್ಲ ಏನು ಮಾಡಬೇಕಾಗತ್ತೆ ಅವರು? ಹೌದು, ಇವನ್ನ ನಮ್ಮ ಈ ಸಂಸ್ಕರಣಾ ಘಟಕಕ್ಕೆ ಮಾತ್ರ ನಾವು ಅವರು ಪ್ರತ್ಯೇಕವಾಗಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಗದಿತ ನಮ್ಮನೆಯಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ಯೋಜನೆಯ ವಿವರಗಳು ನೀಡಬೇಕು. ಅವರು ಬ್ಯಾಂಕ್ ಯಾವ ಬ್ಯಾಂಕಲ್ಲಿ ಅವರು ಇದು ಸಹಾಯಧನ ಪಡೆದಾರನ್ನು ಕೂಡ ಅದ್ರ ಪತ್ರ ಕೊಡಬೇಕು, ಮತ್ತು ಅವರು ಪ್ರತ್ಯೇಕವಾಗಿದ್ದಾರ ಅಥವಾ ಒಂದು ಸ್ವಸಹಾಯ ಗುಂಪಿದೆಯಾ ಅದಿತ್ತಂದರೆ ಆ ದಾಖಲೆ ಕೂಡ ಅವರು ಕೊಡಬೇಕಾಗತ್ತೆ, ಮತ್ತು ಅವು ಕಟ್ಟಡದ ನೀಲಿ ನಕ್ಷೆ ಕೂಡ ಅವರು ಕೊಡಬೇಕಾಗುತ್ತೆ. ಹಲವಾರು ಒಂದು 10-15 ಡಾಕ್ಯುಮೆಂಟ್ಸ್ ಇದೆ, ಅದು ಆ ಡಾಕ್ಯುಮೆಂಟ್ಸ್ನ ಅವರು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಸಂಪರ್ಕದಲ್ಲಿ ಅವರಿಗೆ ಆ ಮಾಹಿತಿ ನೀಡ್ತಾರೆ, ಅವೆಲ್ಲ ಮಾಹಿತಿಯನ್ನು ಅವರು ಅಲ್ಲಿ ಒದಗಿಸಬೇಕಾಗುತ್ತೆ. ಹಾಗೆಯೇ ಫೀಸ್ ಏನಾದರೂ ಇಟ್ಟಿರ್ತೀರಾ? ಯಾವುದೇ ಥರ ಫೀಸ್ ಇಲ್ಲ, ರೈತರು ಅದನ್ನು ಉಚಿತವಾಗಿ ಇದನ್ನು ಅರ್ಜಿಗಳನ್ನು ಪಡೆದುಕೊಂಡು ಅವ್ರ ಮಾಹಿತಿನ ಕ್ರೋಢೀಕರಿಸಿ ನಮಗೆ ಸಬ್ಮಿಟ್ ಮಾಡಿದಲ್ಲಿ ಇದನ್ನು ಮೊದಲ ಆದ್ಯತೆ, ಯಾರು ಮೊದಲು ಅರ್ಜಿ ಕೊಡ್ತಾರೆ ಅವರಿಗೆ ಆದ್ಯತೆಯ ಮೇಲೆ ನಾವು ಅವ್ರು ಪರಿಗಣಿಸ್ತೀವಿ. ಹಾಗೆಯೇ ಒಂದು ಚಾಪ ಕಾಗದ ಮೇಲೆ ಅವರು ಸ್ಟ್ಯಾಂಪ್ ಪೇಪರ್ ಮೇಲೆ ಅವರು ಇದನ್ನ ಈ ಸರ್ಕಾರಿ ಸವಲತ್ತು ಇದನ್ನ ಯಾವುದೇ ಥರ ದುರ್ಬಳಕೆ ಮಾಡ್ಕೊಳ್ಳೋದಿಲ್ಲ ಅಂತ ಒಂದು ಕಾಗದ ಚಾಪದ ಮೇಲೆ ಅವರು ಒಂದು ದೃಢೀಕರಣ ಕೂಡ ಕೊಡ್ತಾರೆ, ಅದನ್ನು ಕೂಡ ಇದರಲ್ಲಿ ಆ 15 ಡಾಕ್ಯುಮೆಂಟ್ ಅಲ್ಲಿ ಒಳಗೊಂಡಿದೆ. 15 ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡಿದ್ರೆ ಅವರು ಒಂದು ಘಟಕ ಸ್ಥಾಪನೆಯನ್ನ ಇಂಡಿವಿಜುವಲ್ ಆಗಿ ಇಲ್ಲ ಸಾಮೂಹಿಕವಾಗಿಯೂ ಕೂಡ ಮಾಡಬೇಕು ಅವಕಾಶ ಇರುತ್ತೆ. ರೈತರ ಗುಂಪು, ರೈತರ ಒಕ್ಕೂಟ, ಸ್ವಸಹಾಯ ಗುಂಪು ಅಥವಾ ಪ್ರತ್ಯೇಕ ಕೂಡ ಮಾಡಬಹುದು. ನಮ್ಮ ಮುಂದಿನ ಫೋನ್ ಕರೆ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ. ನಾನು ಮಂಗಳೂರಿದ್ದ ಇಸ್ಮಾಯಿಲ್ ಅಂತ ಸರ್ ಮಾತಾಡೋದು. ನಾನೊಬ್ಬ ಸಣ್ಣ ರೈತ, ಆದ್ರೂ ಸರ್ ನೀವೀಗ ನಿಮ್ಮ ಭಾಷೆಯಲ್ಲಿ ಕನ್ನಡದಲ್ಲಿ ಎಲ್ಲ ಒಂದು 5-6 ಬಗೆ ಅಂತದ್ದು ಸಿರಿಧಾನ್ಯದ ಹೆಸರು. ಹೌದು, ಇಲ್ಲಿ ಯಾರು ಈಗ ಸರ್ ಬೆಳೆಯಲಿಕ್ಕೆ ಪ್ರಯತ್ನ ಪಡ್ತಾರೆ ಸರ್, ಅದು ಯಾವುದಂತ ನಮ್ಗೆ ಅದು ಗೊತ್ತಾಗ್ತಿಲ್ಲ ಸರ್. ಅದು ಯಾವ್ದಂತ ಕೇಳಲಿಲ್ಲ. ನಾನು ಹೇಳ್ತೀನಿ, ಈಗ ನಾನು ನಿಮ್ಗೆ ಕನ್ನಡದಲ್ಲಿ ಹೇಳ್ತೀನಿ, ಅದಕ್ಕೆ ಇನ್ನೊಂದು ಇಂಗ್ಲಿಷ್ ಅಲ್ಲೂ ತಮ್ಗೆ ಹೇಳ್ಕೊಡ್ತೀನಿ ನೋಡಿ. ಒಂದು ಕೊರಳೆ, ಕೊರಳೆ ಅದು ಹಾಗಂದ್ರೆ ಎಂತ ಸರ್ ಅದು? ಅದಕ್ಕೆ ಕೊರಳೆ ಅಂತಂದ್ರೆ ಸಣ್ಣ ಧಾನ್ಯ ಅದು, ಅದು ಅದರಲ್ಲಿ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಬ್ರೌನ್ ಟಾಪ್ ಅಂತ ಕರೀತಾರೆ, ಬ್ರೌನ್ ಟಾಪ್ ಮಿಲೆಟ್ ಅಂತ ಕರೀತಾರೆ. ಇದು ನಮ್ಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಬಹಳ ಬೆಳೀತಾರೆ ಇದನ್ನ. ಇನ್ನೊಂದು ಬರಗು, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಪ್ರೋಸೋ ಮಿಲೆಟ್ ಅಂತಾರೆ. ಅದೇ ತರ ಸಾಮೆ, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಲಿಟಲ್ ಮಿಲೆಟ್ ಅಂತಾರೆ. ಹರ್ಕ, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಕೋಡೋ ಮಿಲೆಟ್ ಅಂತಾರೆ. ಹರ್ಕ ಹರ್ಕ ಅಂತ ಇದೆಯಲ್ಲ, ಅದಕ್ಕೆ ಕೋಡೋ ಮಿಲೆಟ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಆಮೇಲೆ ಉದುಲು, ಇದಕ್ಕೆ ಬರ್ನ್ಯಾರ್ಡ್ ಬರ್ನ್ಯಾರ್ಡ್ ಮಿಲೆಟ್ ಅಂತ ಕರೀತಾರೆ. ಇನ್ನೊಂದು ನವಣೆ, ನವಣೆ ದಕ್ಷಿಣ ಕನ್ನಡಕ್ಕೆ ಕಲಿಸಿ ಕೊಡ್ಬೇಕು ಸರ್. ಅದು ನವಣೆ, ನವಣೆಗೆ ಫಾಕ್ಸ್ ಟೇಲ್ ಮಿಟ ಅಂತಾರೆ. ಇದು ನಿಮ್ಮ ಭಾಗದಲ್ಲಿ ಕೂಡ ಬೆಳಿಬಹುದು, ಅಂದ್ರೆ ನಿಮ್ಮಲ್ಲಿ ಬಹುಶಃ ಮಳೆಗಾಲದ ಪರಿಸ್ಥಿತಿಯಲ್ಲಿ ಬೆಳೆಯಕ್ಕಾಗಲ್ಲ, ಮಳೆಗಾಲ ತದನಂತರ ಭತ್ತ ತಾವು ಕಟಾವು ಆದ ನಂತರ ಅದರಂತ ಏನ್ ತೇವಾಂಶ ಇರುತ್ತಲ್ಲ, ಆ ತೇವಾಂಶದಲ್ಲೇ ತಮ್ಮಲ್ಲಿ ಕೂಡ ಬೆಳಿಬಹುದು. ಉಳಿದಂತ ತೇವಾಂಶದಲ್ಲಿ ಇಲ್ಲ, ನೀವು ಅಂಗಡಿಗಳು ಅಥವಾ ನಿಮ್ಮ ಸೂಪರ್ ಮಾರ್ಕೆಟ್ ಅಲ್ಲಿ ಹೋದ್ರೆ ನಿಮ್ಗೆ ಆ ಧಾನ್ಯಗಳು ಸಿಗ್ತವೆ. ನೋಡೋದಕ್ಕೆ ನೀವು ತಗೋ, ಇಲ್ಲ ಖರೀದಿಗೂ ಸಿಗ್ತವೆ. ನಮ್ಮತ್ತೆ ನಮ್ಮ ಖಂಡಿತ ಖಂಡಿತ ನಿಮ್ಮ ಸೂಪರ್ ಸ್ಟೋರ್ ಗಳಲ್ಲಿ ನೋಡಿ ಸಿಗ್ತದೆ. ನೀವು ಹೋದ್ರೆ ಮಾಲ್ಗಳಲ್ಲಿ ಹೋಗಿ ಸಾವಯವ ಭಾಗ ಅಂತ ನೋಡಿದ್ರೆ ಅದರಲ್ಲಿ ಇರುತ್ತೆ ಎಲ್ಲ ಈ ನವಣೆಗಳು ಇರ್ತದೆ, ನವಣೆ ಚಿಕ್ಕ ಕಾಳುಗಳು. ನೀವು ನೋಡಿ ಅದರೊಟ್ಟಿಗೆ ಖರೀದಿ ಮಾಡಿ ತಗೊಂಡು ನಿಮ್ಮ ಆರೋಗ್ಯವನ್ನು ಕೂಡ ಹೆಚ್ಚು ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಇತ್ತೀಚಿನ ದಿನದಲ್ಲಿ ಸಿರಿಧಾನ್ಯದಿಂದ ಆರೋಗ್ಯ ವರ್ಧನೆ ಆಗತ್ತೆ ಅನ್ನುವಂತ ಒಂದು ಮಾತಿದೆ. ವೆಂಕಟರಮಣ ರೆಡ್ಡಿಯವರ, ಇನ್ನು ಇರೋದು ನಮಗೆ ಕೇವಲ 1 ನಿಮಿಷದ ಕಾಲಾವಧಿ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳ್ತಿರ್ತಾವೆ? ನಾನು ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ಳೋದಂದ್ರೆ, ಈ ಸಿರಿಧಾನ್ಯಗಳು ಈಗಾಗಲೇ ಬಹಳಷ್ಟು ಮಹತ್ವ ಪಡೆದಿದೆ. ಇದು ಈಗ ಇತ್ತೀಚಿನ ದಿನದಲ್ಲಿ ಪೌಷ್ಟಿಕ ಭರಿತ ಇರೋದ್ರಿಂದ ಸಿರಿಧಾನ್ಯಗಳು ಬೆಳೆದರೆ ನಮ್ಮ ಮುಂದಿನ ಪೀಳಿಗೆಗೆ ಇದು ಸ್ವಾಭಾವಿಕವಾಗಿ ಸಾವಯವ ರೂಪದಲ್ಲಿ ಇವರು ಬೆಳೀತಿದ್ದಾರೆ ರೈತರು. ಯಾವುದೇ ಥರ ಕೆಮಿಕಲ್ಲು ಮತ್ತು ಪೆಸ್ಟಿಸೈಡ್ಸು ಇದಕ್ಕೆ ಬಳಕೆ ಮಾಡೋದಿಲ್ಲ. ಅದಕ್ಕೆ ಇದು ನಾನು ರೈತ ಬಾಂಧವರು ಮತ್ತು ಈ ಕೇಳ್ತಿರೋರು ಗ್ರಾಹಕರು ಕೂಡ ನಾನು ವಿಶೇಷ ವಿನಂತಿ, ಇದನ್ನು ನೇರವಾಗಿ ನಮ್ಮ ಒಕ್ಕೂಟದ ಮುಖಾಂತರ ಇದನ್ನು ಖರೀದಿ ಮಾಡಿದಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ, ಮತ್ತು ಇದಕ್ಕಿರೋಂಥ ಪೌಷ್ಟಿಕವನ್ನು ಏನಿದೆ ಅದನ್ನು ತಾವು ಸದ್ಬಳಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ ಮತ್ತು ಅನುಕೂಲ ಆಗುತ್ತೆ. ಇದು ಗ್ರಾಹಕರಿಗೂ ಮತ್ತು ರೈತರಿಗೂ ಇಬ್ಬರಿಗೂ ಒಳ್ಳೆಯದಾಗುತ್ತೆ. ಹಾಗೆ ಬೆಳೆದ ರೈತನಿಗೂ ಕೂಡ ಇದು ಅನುಕೂಲ ಆಗುತ್ತೆ. ಇತ್ತೀಚಿನ ದಿನಗಳಿಗಿಂತ ಜಾಸ್ತಿನ ಒಂದು ಪ್ರೈಸ್ಗೆ ಈಗ ಅದು ಸೇಲ್ ಆಗ್ತಾ ಇದೆ. ಬಹಳ ಆರೋಗ್ಯದ ಕಲ್ಪನೆಯೊಟ್ಟಿಗೂ ಕೂಡ ಸಿರಿಧಾನ್ಯ ಯೋಜನೆಯ ಅನ್ನ, ಅದು ಈ ಒಂದು ರೈತ ಸಿರಿ ಯೋಜನೆಯ ಅಡಿಯಲ್ಲಿ ಸಿರಿಧಾನ್ಯಗಳು ಆರು ಈಗಾಗಲೇ ನಾವು ಹೇಳಿದ್ದನ್ನು ಬೆಳೀಲಿ, ಬದುಕನ್ನು ಭದ್ರಪಡಿಸ್ಕೊಳ್ಳಿ, ಪ್ರೋತ್ಸಾಹನವನ್ನು ಪಡ್ಕೊಳ್ಳಿ, ಘಟಕಗಳನ್ನು ಸ್ಥಾಪನೆ ಮಾಡಿ ಉದ್ದಿಮೆದಾರರು ಆಗಲಿ ಎನ್ನುವ ಆಶಯದೊಂದಿಗೆ ಭಾಗವಹಿಸಿದಂತಹ ವೆಂಕಟರಾಮರೆಡ್ಡಿ ಪಾಟೀಲ್ ಅವರೇ ಮತ್ತು HSB ರಾಜು ಅವರೇ, ನಮಸ್ಕಾರ, ಧನ್ಯವಾದ.